ಅಂಶ ಅಂತಂದ್ ಪರಿಗಣಿಸಿ ಅದರಲ್ಲಿ ಹಾಕೊಂಡು ಕಷಾಯ ಮಾಡ್ಕೊಂಡು ಜನರುಗಳು ಕುಡಿತಾರೆ. ಶುಂಠಿ, ಕೊತ್ತಂಬರಿ, ಈ ತರ ಜೀರಿಗೆ ಇದನ್ನೆಲ್ಲ ಹಾಕೊಂಡು ಅಲ್ದನೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಕೆಲವು ಖನಿಜಾಂಶಗಳು, ಅನ್ನಾಂಗಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ರಿಂದ ಬಹಳಷ್ಟು ಪ್ರತಿಯೊಂದು ನಮ್ಮ ಈಗೇನಂದ ದಿನನಿತ್ಯದ ಆಹಾರ ಪದಾರ್ಥದಲ್ಲಿ ಕೊತ್ತಂಬರಿನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಂಬಾರಾಗಿ ಬಳಸ್ತಾರೆ. ಆಮೇಲೆ ಎಲೆಗಳನ್ನ, ಕಾಳುಗಳನ್ನ ಸಾಂಬಾರಾಗಿ ಬಳಸ್ತಾರೆ. ಎಲೆಗಳನ್ನ ಏನಂತಂದ್ರೆ ಸೊಪ್ಪಾಗಿ ಬಳಸಿ ನಮ್ಮ ಸಾಂಬಾರ್ ಆಗಿರಲಿ, ಪಲ್ಯ ಆಗಿರಲಿ, ಈ ಪಲಾವ್ ಆಗಿರಲಿ, ಸಸ್ಯಾಹಾರಿಗಳಾಗಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕೊತ್ತಂಬರಿ ಬೇಕೇ ಬೇಕಾಗಿದೆ. ಇದ ಕೊತ್ತಂಬರಿ ಅಂತಂದ್ರೆ ಇದು ಆಯುರ್ವೇದಿಕ್ನು ಜಾಸ್ತಿ ಇದೆ. ಬೇರು ಸಹ ಉಪಯೋಗ ಮಾಡ್ತಾ ಇದ್ದಾರೆ, ಕಾಂಡ, ಎಲೆ, ಬೀಜ ಭಾಗ ಕೂಡ ಉಪಯೋಗ ಆಗ್ತಾ ಇದೆ. ಇಲ್ಲಿ ಕೊತ್ತಂಬರಿಯನ್ನು ನಾವು ಈಗ ನೋಡ್ತಾ ಇರ್ತೀವಿ, ಜವಾರಿ ಕೊತ್ತಂಬರಿ ಇದು, ಇದು ಹೈಬ್ರಿಡ್ ಕೊತ್ತಂಬರಿ ಅಂತೇಳಿ ಎರಡೆರಡು ನಮೂನಿ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಹೇಗೆ ಹೈಬ್ರಿಡ್ ಕೊತ್ತಂಬರಿ ಬೆಳೆಯೋದು ಒಳ್ಳೇದಂತೀರ ತಾವು, ಜವಾರಿ ಕೊತ್ತಂಬರಿ ಬೆಳೆಯೋದು ಒಳ್ಳೇದಂತೀರ ಹೇಗೆ? ಈಗ ನೋಡಿ, ಜವಾರಿ ಕೊತ್ತಂಬರಿ ಅಂತಂದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆದರೆ ಏನಾದ್ರು ದರ ಜಾಸ್ತಿ ಇರ್ತದೆ. ದರ ಜಾಸ್ತಿ, ಒಂದೇ ಒಳ್ಳೆ ಸುವಾಸನೆ ಇರುತ್ತೆ, ಸುವಾಸನೆ ಇರ್ತದೆ. ಅಲ್ದನ ಈಗ ಸುಧಾರಿತ ತಳಿಗಳೇ ಕೂಡ ಸುವಾಸನೆಯುಕ್ತ ಅಂತ ಸುಧಾರಿತ ತಳಿಗಳು ಲಭ್ಯವಿದಾವೆ. ಪ್ರಮುಖವಾಗಿ DWD3 ಅಂತಂದು ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ಅಭಿವೃದ್ಧಿ ಪಡಿಸಿದಂತ ತಳಿ. ಇದೇನಂತಂದ್ರೆ ಇದನ್ನ ಸೊಪ್ಪಿಗಾಗಿ ಬೆಳಿಬಹುದು ಮತ್ತೆ ಕಾಳಿಗಾಗಿ ಕೂಡ ಬೆಳಿಬಹುದು. DWD3 ಅಂತ ಇದು ಮತ್ತೆ ಮುಂಗಾರಿನಾಗ ಬೆಳಿಬಹುದು, ಹಿಂಗಾರಿನಾಗ ಬೆಳಿಬಹುದು, ಕಾಳುಗಳಿಗಾಗಿ ಮತ್ತು ಎಲೆಗಳಿಗಾಗಿ ವರ್ಷದ ಪ್ರತಿ ಯಾವುದೇ ತಿಂಗಳಲ್ಲಿ ಕೂಡ ಬೆಳಿಬಹುದು. ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಗುಣಮಟ್ಟದ ಕಾಳುಗಳು ಸಿಗ್ತವೆ. ಈ ಕಾಳುಗಳು ಬಂಗಾರದ ಬಣ್ಣ ಆಗಿದ್ದು ನಾವು 90 ದಿನಗಳಾಗ ನಾವು ಕಟಾವು ಮಾಡಬಹುದು ಅಂತ ಒಂದು ತಳಿ. ಸೊಪ್ಪಿಗಾಗಿ ನಾವೇನಾದರೂ ಮಾಡಬೇಕಾಗಿದ್ರೆ 25-30 ದಿವಸದೊಳಗೆ ಕಟಾವಿಗೆ ಬರ್ತದೆ. ನಾವು ಸುಮಾರು 5-6 ಕಟಾವುಗಳನ್ನ ಒಂದೇ ಇದರಿಂದ ಮಾಡಿಕೊಂಡು ಲಾಭ ಪಡಿಬಹುದು. ಗಿಡ ಕಿತ್ತಬೇಕಾಗಿಲ್ಲ, ಕಟ್ ಮಾಡಿ ಮಾರಬಹುದು, ಮತ್ತೆ ಇದನ್ನು ಮಾರಾಟ ಮಾಡಬಹುದು. ಈಗ 1 ಎಕರೆ ಕೊತ್ತಂಬರಿ ಬೆಳಿಬೇಕಾಗಿತ್ತು, ಒಟ್ಟಾರೆ ಕೊತ್ತಂಬರಿಯನ್ನ ಬೆಳೆಯುವಂತ ರೈತರು ಮಣ್ಣು ಎಂತದಿರ್ಬೇಕಂತಿರ್ತವೆ, ಯಾವ ಮಣ್ಣು ಮಣ್ಣು? ಇದು ನೋಡಿ, ಪ್ರಮುಖವಾಗಿ ನೀವು ಕಾಳಿಗೆ ಬೆಳಿಬೇಕಾಗಿದ್ರೆ ಕಪ್ಪು ಮಣ್ಣು ತುಂಬಾ ಸೂಕ್ತ. ಕಪ್ಪು ಖುಷ್ಕಿ ಪ್ರದೇಶ ಅಂತ, ನೀರಾವರಿ ಇಲ್ಲದಂತಹ ಡ್ರೈ ಲ್ಯಾಂಡ್ ಅಂತೀವಲ್ಲ, ಡ್ರೈ ಲ್ಯಾಂಡ್ ಕೃಷಿಗೆ ಇದು ತುಂಬಾ ಸೂಕ್ತವಾದಂತ ಬೆಳೆ. ಬಹಳ ಭಾಗದಾಗ ಏನಂತಂದ್ರೆ ಇದನ್ನ ಡ್ರೈ ಲ್ಯಾಂಡ್ ಕ್ರಾಪ್ ಅಂತಂದು, ಖುಷ್ಕಿ ಬೆಳೆ ಅಂತಂದು ಬೆಳೀತಾರೆ. ಈ ಕೆಂಪು ಮಣ್ಣಿನಲ್ಲಿ ಕೂಡ ಬೆಳಿಬಹುದು, ಕೆಂಪು ಮಣ್ಣಿನಲ್ಲಿ ಅಂತ ನೀರಾವರಿ ಬೇಸಾಯಕ್ಕೆ ಇದು ಸೂಕ್ತ. ನೀರ್ ಬೇಕಾಗ್ತದೆ. ಅಂದ್ರೆ ಇದು ಎಷ್ಟು ದಿವಸದ ಬೆಳೆ ಅಂತೀರಿ? ಇದು ನಾ ಹೇಳಿದ್ನಲ್ಲ, 90-100 ದಿವಸದಲ್ಲಿ ರಾಶಿಯಾಗಿ ಬಿಡ್ತದೆ, ಬರ್ತದೆ. ನೀವು ಸೊಪ್ಪು ಬೇಕಾಗಿದ್ರೆ ನೀವು 25-30 ದಿವಸದೊಳಗೆ ನೀವು ಕಟಾವು ಮಾಡ್ಕೋಬಹುದು. ಒಂದ್ಸಲ ಅಂದ್ರೆ 3 ತಿಂಗಳಲ್ಲಿ 1-4 ಕಟಾವು ಮಾಡಬಹುದಾ? ಮಾಡಬಹುದು. 6 ಕಟಾವು ಮಾಡುವಂತ ತಳಿಗಳು, ಅರ್ಕಾ ಏಷ್ಯಾ ಅಂತ ಇನ್ನೊಂದು ತಳಿ ಇದೆ. ಇದು ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರಿನಿಂದ, ಹೆಸಗಡ್ಡದಲ್ಲಿರುವಂತ ಸಂಸ್ಥೆಯಿಂದ ಒಂದು ಅಭಿವೃದ್ಧಿಪಡಿಸಿದಂತ ತಳಿ. ಇದರಲ್ಲಿ ಏನಂತಂದ್ರೆ ನಾವು 40 ದಿವಸದ ನಂತರ ಮೊದಲನೇ ಕೊಯ್ಲು ಪ್ರಾರಂಭ ಆಗ್ತದೆ. ಆಮೇಲೆ ಏನಂತಂದ್ರೆ ಸುಮಾರು 15 ದಿನಗಳ ಅಂತರದಾಗ, ಕೆಲವೊಂದು ಬೆಳೆಗೆ ಏನಂದ್ರೆ 25 ದಿವಸ ಬೇಕಾಗ್ತದೆ, ಇದ್ರ 15 ದಿನಗಳ ಅಂತರದಲ್ಲಿ ಕಟಾವು, ನಂತರದ ಕಟಾವು. ಇದೇನಂತಂದ್ರೆ ಎಲೆಗಳು ತುಂಬಾ ದೊಡ್ಡ ಇರ್ತಾವ, ಆಮೇಲೆ ಪೊದೆಯಾಕಾರದಾಗಿರೋದ್ರಿಂದ ಹೆಚ್ಚಿನ ಇಳುವರಿ ಬರ್ತದೆ. ಅದರಿಂದ ಇದನ್ನ ಕಾಳ ಬೆಳಿಬೇಕಂತ 4 ಟನ್ ಇಳುವರಿ ಬರ್ತದೆ. ಈಗ ನಾವು ಸೊಪ್ಪು ಬೇಕಂತ 12 ಟನ್ ಇಳುವರಿನ ನಾವು ಪಡಿಬಹುದು. ಅಂದ್ರೆ ಅರ್ಕಾ ಈಶಾ ಅಂತ, ಅರ್ಕಾ ಈಶಾ ಅಂತ. ಈಗ ಇದನ್ನ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ತಿಂಗಳಲ್ಲಿ ಮಾಡಬಹುದು ಅಂತೀರಿ? ವರ್ಷದ ಎಲ್ಲಾ ತಿಂಗಳಲ್ಲಿ ಬೆಳಿಬಹುದು ಅಥವಾ ಇದಕ್ಕೆ ಏನಾದ್ರೂ ನಿಗದಿಪಡಿಸಿದಂತ ತಿಂಗಳಲ್ಲಿ ಇದ್ರ ಬೇಸಾಯ ಪ್ರಾರಂಭ ಮಾಡಬಹುದು ಅಂತೀರಿ? ಈಗ ನಮ್ಗೆ ಈಗ ಎಲೆಗೆ ಬೇಕಾಗಿದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು. ಇದನ್ನೇನಂತಂದ್ರೆ ಕೆಲವೊಂದು ರೈತರು ಏನಂತಂದ್ರೆ ಈವನ್ ನಾವು ಶೇಡ್ ನೆಟ್ ಅಂತೀವಲ್ಲ, ನೆರಳು ಪಡೆದ ಮನೆಯಲ್ಲಿ ಕೂಡ ಬೆಳೆದು ಹೆಚ್ಚಿನ ಲಾಭ ಪಡೆದ್ರು. ಬೆಳಗಾವಿನಾಗ ಒಂದ್ಸಲ ತಾವು ಒಂದು ಟಿವಿ ಇದರಲ್ಲಿ ನೋಡಿರಬಹುದು, 12 ಲಕ್ಷದವರೆಗೆ ಲಾಭ ತೆಗೆದಿದ್ದಾರೆ ಕೊತ್ತಂಬರಿ ಬೆಳೆದು. ಆದ್ರಿಂದ ಇದೇನಂತಂದ್ರೆ ಅಲ್ಲಿ ನೆರಳು ಪಡೆದ ಮನೆಯಲ್ಲಿ ಏನಂತಂದ್ರೆ ಒಳ್ಳೆ ಬೆಳವಣಿಗೆ ಬರ್ತದೆ ಬೇಗನೆ, ಮತ್ತೆ ಕೀಟ ರೋಗಗಳ ಬಾಧೆನೂ ಕಡಿಮೆ, ಆಮೇಲೆ ಬೇಗ ಕಟಾವಿಗೆ ಬರ್ತದೆ, ಒಳ್ಳೆ ಬೆಳವಣಿಗೆ ಬಂದು ಕಟಾವಿಗೆ ಬರ್ತದೆ. ಹೊರಗಡೆ ಏನಂತಂದ್ರೆ ಅದು ಕೂಡ ಚೆನ್ನಾಗಿ ಬರ್ತದೆ, ಸುವಾಸನೆ ಇರ್ತದೆ. ಆದ್ರಿಂದ ಎಲ್ಲಾ ಕಾಲದಾಗ ಬೆಳೆಯುವುದು. ಕಾಳಿಗಾಗಿ ಅಂತಂದ್ರೆ ಇದನ್ನ ಮುಂಗಾರು ಮತ್ತು ಹಿಂಗಾರು ಎರಡು ಸಂದರ್ಭದಲ್ಲಿ ಬೆಳೆದು ನಾವು ಕಾಳಿಗಾಗಿ ನಾವು ಇದನ್ನ ಬೆಳೆಸಬಹುದು. ಅಂದ್ರೆ ಮುಂಗಾರಿನಲ್ಲಾದ್ರೆ ಜೂನ್ ಜುಲೈನಲ್ಲಿ ಬಿತ್ತೋದು ಒಳ್ಳೆಯದು. ಹೌದೌದು, ಮೇ ಜೂನ್ಯಾಗ ಬಿತ್ತುವುದು, ಮಳೆ ಬಂದ್ರೆ ಮೇನ್ಯಾಗ ಬಿತ್ತುವುದು, ಜೂನ್ಯಾಗ ಬಿತ್ತು. ಹಿಂಗಾರು ಬೆಳೆ ಆದ್ರೆ ಅಕ್ಟೋಬರ್ ನವೆಂಬರ್ ವರೆಗೆ ಬಿತ್ತನೆ ಮಾಡಬಹುದು. ಬೇಸಿಗೆ ಒಳಗೆ ಸ್ವಲ್ಪ ಏನಂತ ಕಾಳಿನ ಗಾತ್ರ ಚಿಕ್ಕದಾಗೋದ್ರಿಂದ ಅಷ್ಟು ಸುಕ್ತ ನಾವು ಎಲೆಗಾಗಿ ನಾವೇನಂತಂದ್ರೆ ಸೊಪ್ಪಿಗಾಗಿ ನಾವೇನ ಬೆಳೆದಾಗ ಬೆಳ್ಕೋಬಹುದು. ಅಂದ್ರೆ ಬೇಸಿಗೆಯಲ್ಲಿ ನಾವು ನೋಡ್ತಿರ್ತೀವಿ ಬಹಳಷ್ಟು ಮಾರುಕಟ್ಟೆಯಲ್ಲಿ ಕೊತ್ತಂಬರಿನ ಎಲೆನೋ ಸೊಪ್ಪನೆ ಬಹಳಷ್ಟು ತುಟ್ಟಿ ಇರ್ತದ. ಹೌದು, 5 ರೂಪಾಯಿ 10 ರೂಪಾಯಿಗೆ ಒಂದೊಂದು ಸೀಡ್ ಸಣ್ಣ ಸಣ್ಣ ಸೀಡ್ ಮಾರ್ತಾರೆ. ಈಗ ಇದರ ಬೇಸಾಯ ಮಾಡೋದಾದ್ರೆ ಸಾಮಗ್ರಿಗಳ ಬಗ್ಗೆ ಹೇಳ್ತೀರಿ, ಎಷ್ಟೆಷ್ಟು ಬೇಕಾಗ್ತವೆ ಒಂದು ಹೆಕ್ಟರಿಗೆ ಅಥವಾ 2.5 ಎಕರೆಗೆ ಎಷ್ಟು ಬೀಜ ಬೇಕು, ಗೊಬ್ಬರ ಹಾಕ್ಬೇಕಾ ಹೇಗೆ? ಯಾಕಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಸಾವಯವ ಬಗ್ಗೆ ಜಾಸ್ತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೊತ್ತಂಬರಿನ ನೇರವಾಗಿ ನಾವು ಎಲೆಯನ್ನು ತಿಂತಾ ಇರ್ತೀವಿ, ಕಾಂಡವನ್ನು ತಿಂತಾ ಇರ್ತೀವಿ. ಯಾಕಂದ್ರೆ ಅತಿಯಾದ ರಾಸಾಯನಿಕ ಬಳಕೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ. ಎಲೆಗಾಗಿ ನಾವು ಸೊಪ್ಪಿಗಾಗಿ ಏನಾದ್ರು ಬಳಸ್ತಾ ಇದ್ರೆ ರಾಸಾಯನಿಕಗಳು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ. ಸ್ವಲ್ಪ ಇದ್ರ ಬೇಸಾಯದ ಬಗ್ಗೆ ಹೇಳಿ, ಒಂದು ಹೆಕ್ಟರ್ ಮಾಡ್ಬೇಕು ಅಥವಾ 2.5 ಎಕರೆಗೆ ಎಷ್ಟೆಷ್ಟು ಬೀಜ ಬೇಕು, ಹೇಗೆ ಇದ್ರ ಬೇಸಾಯ ಬಿತ್ತನೆ ಮಾಡಬಹುದು ಅಂತಕ್ಕಂಥ ವಿಚಾರ. ಸರಿ ಇವರೇ, ಪ್ರತಿ ಹೆಕ್ಟರ್ಗೆ ಸುಮಾರು 10-12 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಸಾವಯವ ಗೊಬ್ಬರ ನೀವು ಎಷ್ಟು ಹೆಚ್ಚು ಹಾಕಿದಷ್ಟು ಒಳ್ಳೆಯದು, ಕಡಿಮೆ ಅಂತಂದ್ರೆ 6 ಟನ್ ಸಾವಯವ ಗೊಬ್ಬರ ಬೇಕಾಗ್ತದೆ. ಇದಲ್ದನೆ ತಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಂತಿದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಎಲ್ಲವೂ 35-35 ಕಿಲೋಗ್ರಾಂನಷ್ಟು ಪ್ರತಿ ಹೆಕ್ಟರ್ಗೆ ಬೇಕಾಗ್ತದೆ. ನೀವು ಒಂದು ವೇಳೆ ಹೆಚ್ಚು ಏನಂತಂದ್ರೆ 25-30 ಟನ್ ನೀವು ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಹಾಕೋಂಗಿದ್ರೆ, ಎರೆಹುಳು ಗೊಬ್ಬರ ಹಾಕೋಂಗಿದ್ರೆ ಇವೆಲ್ಲ ಬೇಕಾಗಂಗಿಲ್ಲ ನೋಡ್ರಿ. ಹೇಗೆ ಇದನ್ನ ಬಿತ್ತನೆಯನ್ನ ಯಾವ ರೀತಿ ಮಾಡ್ಬೇಕಾಗತ್ತೆ, ಏನಾದ್ರೂ ಬಿತ್ತನೆ ಮಾಡ್ಬೇಕು, ಮತ್ತೆ ಜೊತೆಯಾಗಿ ಈಗ ಹೇಗೆ ಬೀಜವನ್ನ ಕೆಲವೊಂದು ಜನ ಏನ್ ಮಾಡ್ತಾರೆ, ರೈತರು ಅದನ್ನ ಹೋಳ್ ಮಾಡಿ ಹಾಕ್ತಿರ್ತಾರೆ ಅಥವಾ ನೇರವಾಗಿ ಬಿತ್ತನೆ ಮಾಡ್ತಾರೆ, ಹಂಗೆ ಗುಂಡುಗುಂಡಾಗಿರುತ್ತೆ ಬೀಜ. ಕೆಲವೊಂದು ಇಲ್ಲ, ಅದನ್ನ ಪಳಕ್ ಮಾಡ್ಬೇಕು ಅಂತ ಹೇಳಿ ಪಳಕ್ ಮಾಡಿ ಬಿತ್ತನೆ ಮಾಡ್ತಿರ್ತಾರೆ. ಇಲ್ಲಿ ಹೇಗೆ ಅಂತಿರ್ತಾವು, ಯಾವ ರೀತಿ ಬಿತ್ತನೆ ಮಾಡ್ಬೇಕು? ಬೀಜಗಳು ನೋಡ್ರಿ, ಪಡೆದ ಮೇಲೆ ಬೀಜನ ಹೋಳ್ ಮಾಡಿ ಬಿತ್ತೋದು ಒಳ್ಳೇದು. ಅದನ್ನ ಏನಂತಾರೆ ಕಟ್ಟಿಗೆ ಅಥವಾ ಮೊದಲು ಏನಂತಾರೆ ಕುಳ್ಳು ಏನಿರ್ತಲ್ಲ, ಕುಳ್ಳಿನಿಂದ ತಿಕ್ಕಿ ಬಿತ್ತಿದ್ರು ಹಳ್ಳಿಗೊಳಗ. ಈಗ ಏನಾದ್ರು ಕಟ್ಟಿಗೆ ಅಥವಾ ಕುಳ್ಳಿನಿಂದ ಏನಾದ್ರೂ ತಿಕ್ಕಿ ಬೆಳೆ ಮಾಡಿ ಬಿತ್ತೋದ್ರಿಂದ ಮೊಳಕೆನೂ ಚೆನ್ನಾಗಿ ಬರ್ತದೆ, ಅಲ್ದೇನೆ ನಮ್ಗ ಬಿತ್ತನೆಗೆ ಬೇಕಾಗತ್ತ ಬೀಜದ ಪ್ರಮಾಣನೂ ಕಡಿಮೆ ಆಗತ್ತೆ. ಇನ್ನ ಹೇಗೆ ಬಿತ್ತನೆ ಮಾಡ್ಬೇಕಂತಿರ್ತೀನಿ, ಬಿತ್ತನೆ ಮಾಡೋದಾದ್ರೆ ಮೊದಲನೇದಾಗಿ ತಾವು ಕಾಳಿಗಾಗಿ ಬಿತ್ತನೆ ಮಾಡಂಗಿದ್ರೆ ಚೆನ್ನಾಗಿ ಭೂಮಿನ ಒಳ್ಳೆ ಹದ ಮಾಡ್ಕೋಬೇಕದು. ಬೀಜ ಸಣ್ಣದಿರೋದ್ರಿಂದ ಒಳ್ಳೆ ಹದ ಮಾಡ್ಕೋಬೇಕು, ಪುಡಿ ಪುಡಿಯಾಗಿ ಮಣ್ಣು ಆಗಂಗ್ ಮಾಡ್ಕೊಂಡ್ರೆ ಒಳ್ಳೆಯದು. ಹರಗಿ ಚೆನ್ನಾಗಿ ಪುಡಿ ಆಗಂಗ ರೋಟೋವೇಟರ್ ಹೊಡೆದು ಚೆನ್ನಾಗಿ ಪುಡಿ ಆಗಿರಂಗ ಭೂಮಿನ ಸಿದ್ಧನೆ ಮಾಡ್ಕೋಬೇಕು. ನಂತರ ಏನಂತಂದ್ರೆ ಕೂರ್ಗಿಯಿಂದ 22.5 ಸೆಂಟಿಮೀಟರ್ ಅಂತರದಾಗ, 22.5 ಸೆಂಟಿಮೀಟರ್ ಒಂದು ಅಂತರ ಸಾಲಿನಿಂದ ಸಾಲಿನಿಂದ ಸಾಲಿಗೆ ಇರುವಂಗ ಕೂರ್ಗಿಯಿಂದ ಬಿತ್ತನೆ ಮಾಡ್ಬೇಕು. ಸಾವಯವ ಗೊಬ್ಬರ ಆಗ್ಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗ್ಲಿ ಹಾಕಿಬಿಟ್ಟು ಭೂಮಿಯೊಳಗೆ ಸೇರಿಸಬೇಕು. ಈಗ ಸುಮಾರು 10-12 ದಿವಸದಾಗ ಬೀಜ ಮೊಳಕೆ ಉಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸ್ವಲ್ಪ ಇದು ಬೇರೆ ಮೆಂತಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಮೊಳಕೆ ಸ್ವಲ್ಪ ಲೇಟ್ ಆಗುತ್ತೆ. ಯೂಶ್ವಲಿ ನಾವು ಸೊಪ್ಪಿಗಾಗಿ ನಾವೇನಾದ್ರೂ ಬೆಳಿಬೇಕು ಅಂತ ಇದ್ರೆ ಈ ಮಡಿಗಳನ್ನಾಗಿ ಮಾಡಿ ಸಣ್ಣ ಸಣ್ಣ ಮಡಿಗಳು 2-3 ಮೀಟರ್ ಆಗಲ್ಲ, 10 ಫೀಟ್ 10-10 ಅಡಿ ಏನಂತಂದ್ರೆ ಮಡಿಗಳನ್ನ ಮಾಡ್ಕೊಂಡು ಅದರಲ್ಲಿ ಬಿತ್ತನೆ ಮಾಡ್ಕೋಬಹುದು. ನಾವು ಸಣ್ಣ ಸಣ್ಣ ಮಡಿಗಳನ್ನ ಒಂದು 10-10 ಫೀಟ್ ಸಾಲಿನಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೆಯದು, ಯಾಕಂದ್ರೆ ಕಳೆಗಳನ್ನ ತೆಗಲಿಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ ನಾವೇನಾದ್ರೂ ಈಗ ಚೆಲ್ಲಿದ್ರೆ ಅದು ಕಳೆಗಳು ತೆಗಿಯಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಂತಾರೆ, ಶಿಫಾರಸು ಎಷ್ಟು ಮಾಡಿದಾರೆ? ಶಿಫಾರಸು ನಾನು ಆಗ್ಲೇ ಹೇಳಿದೆ ತಮಗೆ, ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷ್ ಪ್ರತಿಯೊಂದು ಕೂಡ 35 ಕಿಲೋಗ್ರಾಮ್ ಹಾಕ್ಬೇಕಾಗುತ್ತೆ. 35 ಕಿಲೋ ಒಂದು ಹೆಕ್ಟೇರ್ಗೆ. ಬೇರೆ ಬೆಳೆಗಳಿಗೆ ಏನಂತ 100 ಕಿಲೋಗ್ರಾಮ್ ಇದೆ, ಇಲ್ಲಿ ಕಡಿಮೆ ಹಾಕಿದೆ. ಸಾವಯವ ಗೊಬ್ಬರನ ಹೆಚ್ಚು ಹಾಕಿದಷ್ಟು ಒಳ್ಳೆಯದಂತ ಹೇಳಿ. ಅಂದ್ರೆ ಬಿತ್ತುವಾಗ ಎಲ್ಲ ಗೊಬ್ಬರ ಕೊಟ್ಬಿಡ್ಬೇಕಂತೀರ, 35 ಕೆಜಿ ಸಾರಜನಕ 35 ಕೆಜಿ ರಂಜಕ 35 ಕೆಜಿ ಪೊಟ್ಯಾಷ್ ಪ್ರತಿ ಹೆಕ್ಟರ್ಗೆ ಬಿತ್ತುವಾಗ ಕೊಡೋದು. ಮೇಲುಗೊಬ್ಬರ ಅದು ಕೊಡೋದು ಏನು ಅವಶ್ಯಕತೆ ಇಲ್ಲ. ಮೇಲುಗೊಬ್ಬರ ಏನಂತಂದ್ರೆ ಕಟಾವ್ ಮಾಡ್ತಿರಲ್ಲ, ಕಟಾವ್ ಮಾಡಿದಾಗ ತಾವು ಮೇಲುಗೊಬ್ಬರ ಎರೆಹುಳ ಗೊಬ್ಬರ ಹಾಕಬಹುದು ಅಥವಾ ಈ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕಿದ್ರು ಕೂಡ ಒಳ್ಳೆಯದು. ಅಂದ್ರೆ ಇಳುವರಿ ಮಟ್ಟ ಸಾಲಿನಲ್ಲೇ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರ್ತದೆ. ಇಳುವರಿ ಜಾಸ್ತಿ ಬರ್ತದೆ, ಕಳೆಗಳ ನಿಯಂತ್ರಣ ಏನಂತಂದ್ರೆ ಚೆನ್ನಾಗಿರ್ತದೆ. ಇದರಿಂದ ನಾವೇನಂದ್ರೆ ಒಳ್ಳೆ ಬೆಳೆ ಮತ್ತು ಇಳುವರಿಯನ್ನ ಗುಣಮಟ್ಟದ ಏನಂತಂದ್ರೆ ನಾವು ಕೊತ್ತಂಬರಿ ಸೊಪ್ಪನ್ನ ಅದರೊಳಗೆ ಕಳೆ ಗಿಳೆ ಏನಾದ್ರು ಇದ್ರೆ ಜನರು ತಗೊಳಲ್ಲ ನೋಡ್ರಿ. ಆದಷ್ಟು ಕಳೆ ಕಡಿಮೆ ಇರುವಂತ ಏನಂತಂದ್ರೆ ಸೂಡ್ ನೋಡಿ ತಗೊಂತಾರೆ. ಆದ್ರಿಂದ ಕಳೆ ರಹಿತವಾಗಿದ್ರೆ ಒಳ್ಳೆಯದು. ಕಳೆಗಳು ಏನ್ ಬರ್ತಾವೆ ಭಯಂಕರ ಕಳೆ ಕಸ ಯಾವುದು ಕೊತ್ತಂಬರಿ ಯಾವುದೇ ಗೊತ್ತಾಗದಿಲ್ಲ. ಕಳೆ ನಿಯಂತ್ರಣ ಇಲ್ಲಿ ಹೇಗೆ ಕಳೆನಾಶಕ ಬಳಸಿ? ಬಿತ್ತನೆ ಮಾಡಿದ ತಕ್ಷಣ ಅವತ್ತಿನ ದಿವಸ ಆಗ್ಬಹುದು ಮರುದಿವಸ ಆಗ್ಲಿ ಪ್ರತಿ ಹೆಕ್ಟರ್ಗೆ 1 ಕಿಲೋಗ್ರಾಂ ಮೆಟಲಾಕ್ಲೋರ್ 50 ಇಸಿ ಅಂತ ಬರ್ತದೆ. ಅದನ್ನ ಸುಮಾರು 1000 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಭೂಮಿ ತೊಯ್ಯಂಗೆ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆ ಮಾಡ್ತಿರ್ಬೇಕಾದ್ರೆ ಮಣ್ಣು ಪುಡಿ ಪುಡಿ ಹಂಗಿರ್ಬೇಕು ಮತ್ತು ಹಸಿಯಾಗಿದ್ರೆ ಒಳ್ಳೇದು ನೋಡ್ರಿ. ಹೆಚ್ಚು ಏನಂತಂದ್ರೆ ತೇವಾಂಶ ಇದ್ರೆ ಈ ಕಳೆಗಳ ನಿಯಂತ್ರಣ ಆಗ್ತದೆ. ಅಲ್ದರೆ ಇದರಿಂದ ಏನಂತಂದ್ರೆ ಜೇಕು ಮತ್ತು ಗರಿಕೆ ಇವೆರಡು ಕಂಟ್ರೋಲ್ ಆಗೋದಿಲ್ಲ. ಇವೆರಡನ್ನ ಬಿಟ್ಟು ಉಳಿದಂತ ಪ್ರಮುಖವಾದಂತ ಎಲ್ಲ ಏನಂತ ಕಳೆಗಳು ನಾವು ನಿಯಂತ್ರಣ ಮಾಡಬಹುದು ನೋಡ್ರಿ. ಅಂದ್ರೆ ಬಿತ್ತನೆ ಮಾಡಿದ ದಿವಸ ಅಥವಾ ಮರುದಿವಸ? ಮರುದಿವಸ. ಹೆಕ್ಟರ್ಗೆ 1 kg ಅಷ್ಟು ಮೆಟಾಲಾಕ್ಲೋರ್ ಅಂತ ಹೇಳಿ, ಮೆಟಾಲಾಕ್ಲೋರ್, ಇದನ್ನ 1000 liter ನೀರಿನ್ಯಾಗ ಬೆರೆಸಿ ಸಿಂಪರಣೆ ಮಾಡಿ ಮಣ್ಣಿನ ಮೇಲೆ ಚೆನ್ನಾಗಿ. ಹೌದು. ಇನ್ನ ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಸಮಸ್ಯೆ ಬರೋದು ಕೊತ್ತಂಬರಿ ರೋಗ ಬರ್ತ್ರಿ, ಮಜ್ಜಿಗೆ ರೋಗ ಬಂತು, ಬೂದಿ ರೋಗ ಬಂತು ಅಂತ ಹೇಳ್ತಾರೆ ರೈತರು. ಕೀಟ ರೋಗ ಇಲ್ಲಿ ಏನು ಸಮಸ್ಯೆ ಬರ್ತಾವೆ, ಕೀಟ ಮತ್ತು ರೋಗ ಸಮಸ್ಯೆ ಅದರ ನಿರ್ವಹಣೆ ಹೇಗೆ ಮಾಡ್ಬೇಕಂತೀರಿ? ಈ ಪ್ರಮುಖವಾಗಿ ಇದಕ್ಕೆ ಬರೋಂಥ ಕೀಟಗಳಂತಂದ್ರೆ ಹೇನು, ತಿಗಣೆ ಮತ್ತು ಎಲೆ ತಿನ್ನೋ ಹುಳು ಬರ್ತವೆ ರೀ. ಇವು ಹೇನು ಮತ್ತು ತಿಗಣೆ ಏನು ಮಾಡ್ತವೆ, ಗಿಡದಿಂದ ರಸಗಳನ್ನ ಹೀರ್ಕೊಳ್ತದೆ, ಎಲೆ ತಿನ್ನೋ ಹುಳು ಎಲೆಗಳನ್ನೆಲ್ಲ ತಿಂದುಬಿಟ್ಟು ಬರೀ ಕಡ್ಡಿ ಅಷ್ಟೇ ಉಳಿಸ್ತದೆ. ಆದ್ದರಿಂದ ಇವುಗಳ ನಿರ್ವಹಣೆ ಮಾಡಲು ತಾವು ಆದಷ್ಟು ಏನಂತ ನಾವು ಸೊಪ್ಪಿಗಾಗಿ ಬಳಸೋದಿದ್ರೆ ಈ ಬೇವಿನ ಬೀಜದ ಕಷಾಯವನ್ನ ನಾವು, ಅದು ಒಳ್ಳೇದು, ಬಹಳ ಒಳ್ಳೇದು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಎಲ್ಲ ಮಾರ್ತಿರ್ತಾರೆ ಕೊತ್ತಂಬರಿ, ವಿಷಕಾರಿ ಆಗ್ತದೆ, ಕಷ್ಟ ಬಿಡುತ್ತೆ ಎಲ್ಲ ತಿನ್ನೋ. ಬೇವಿನ ಬೀಜದ ಕಷಾಯ ಮಾಡಿಕೊಂಡು ಉಪಯೋಗಿಸೋದು ಒಳ್ಳೆಯದು. ಒಂದ್ ವೇಳೆ ಕಾಳಿಗಾಗಿ ಮಾಡ್ತಾ ಇದ್ರು ಕೂಡ ತಾವು ಬೇವಿನ ಬೀಜ ಕಷಾಯಕ್ಕೆ ಹೆಚ್ಚು ಗಮನ ಕೊಡಬೇಕು. ನಂತರ ಏನಂತಂದ್ರೆ ಯಾವ್ದಾದ್ರು ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿದ್ರೆ ಸಾಕಾಗ. ಅಂದ್ರೆ ರಸ ಇರತಕ್ಕಂತ ಕೀಟಗಳ ಜಾಸ್ತಿ ಇದಕ್ಕೆ. ಹೌದು. ರೋಗಕ್ಕೆ ಬಂದ್ರೆ ಯಾವ ರೋಗಗಳು ಬರ್ತವೆ? ಪ್ರಮುಖವಾಗಿ ಮಜ್ಜಿಗೆ ರೋಗ ಮತ್ತು ಬೂದಿ ರೋಗ ಇವು ಹೆಚ್ಚಾಗಿ ಬರ್ತವೆ. ಬೂದಿ ರೋಗ ಬಂದ್ರೆ ಎಲ್ಲ ಕಂಪ್ಲೀಟ್ ಏನಂತಂದ್ರೆ ಗಿಡ ನಾವು ಈಗ ಮುಖಕ್ಕೆ ಹೆಂಗ್ ಪೌಡರ್ ಹಚ್ಚಿಂತೀವಿ ಅದ್ರಂಗ್ ಪೌಡರ್ ಹಚ್ಚಿದ್ರೆ ಗಿಡಕ್ಕೆಲ್ಲ ಮಚ್ಚ ರೋಗದ ಬಾಧೆ ಒಂದ್ ವೇಳೆ ಕಂಡು ಬಂದ್ರೆ ಅದಕ್ಕೆ 1 gram ಕಾರ್ಬನ್ ಡೈಜಮ್ನ ಪ್ರತಿ ಲೀಟರ್ ನೀರಿನಾಗ ಬೆರೆಸಿ ಸಿಂಪರಣೆ ಮಾಡ್ಬೇಕು ನೋಡ್ರಿ. ಒಂದ್ ವೇಳೆ ಬೂದಿ ರೋಗದ ಏನಾದ ಲಕ್ಷಣಗಳು ಕಂಡು ಬಂದ್ರೆ 3 gram ನೀರಿನಲ್ಲಿ ಕರಗುವಂತ ಗಂಧಕವನ್ನ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಒಂದ್ ವೇಳೆ ಮತ್ತೆ ಇದೇ ರೋಗ ಇನ್ನೂ ಇತ್ತಂತಂದ್ರೆ ಮತ್ತೊಂದ್ಸಲ ಸಿಂಪರಣೆ ಮಾಡಿದ್ರೆ ಸಾಕಾಗ್ತದೆ. ಆದಷ್ಟು ಏನಂತ ಸೊಪ್ಪಿಗಾಗಿ ಮಾಡ್ತಾ ಇದ್ರೆ ಬೇವಿನ ಬೀಜದ ಕಷಾಯ ಮಾಡೋದ್ರಿಂದ ಅದು ಏನಂತಂದ್ರೆ ಕೀಟಗಳನ್ನು ನಿಯಂತ್ರಣ ಮಾಡ್ತದೆ, ರೋಗಗಳನ್ನು ಕೂಡ ನಿಯಂತ್ರಣ ಮಾಡ್ತದೆ. ಆದಷ್ಟು ಇಲ್ಲಿ ಗೋವಿಂದ ಬಂದಂತ ಉತ್ಪನ್ನಗಳನ್ನ ಬಳಸೋದು ಒಳ್ಳೆ. ಜೀವಾಮೃತ, ಪಂಚಗವ್ಯ, ಜೀವಾಮೃತ ಅದನ್ನೆಲ್ಲ ಉಪಯೋಗ ಮಾಡಿದ್ರೆ ಒಳ್ಳೆದ್ರೆ ಬಹಳ ಒಳ್ಳೇದು, ಒಳ್ಳೇದು ಒಳ್ಳೇದು ಅನ್ಸುತ್ತೆ. ಇನ್ನ ಇಲ್ಲಿ ಕೊತ್ತಂಬರಿ ಬೆಳೆಯೋದು ನಿಜವಾಗ್ಲೂ ಲಾಭ ಬರ್ತದೆ ಅಂತೀರಾ? ಹೇಗೆ ಇಳುವರಿ ಅದು ಎಷ್ಟೆಷ್ಟು ಬರ್ತದೆ ಇಲ್ಲಿ ಒಂದೊಂದು ಇದಕ್ಕೆ? ಈಗ ನೋಡ್ರಿ, ಕೊತ್ತಂಬರಿ ಕಾಳಿನ ಬೆಳೆಯಾಗಿ ನಾವು ಏನಾದರೂ ಒಂದ್ ಬೆಳೆ ತಗೊಂಡ್ರೆ 90-100 ದಿವಸದೊಳಗೆ ಬರ್ತದೆ. ಅಂದ್ರೆ 3-3.5 ತಿಂಗಳೊಳಗೆ ನಾವು ಕಟಾವಿಗೆ ಬರ್ತದೆ. ಕುಷ್ಕಿಯೊಳಗೆ ಸುಮಾರು 500-750 kg ಕೊತ್ತಂಬರಿ ಬೀಜದ ಇಳುವರಿನ ನಾವು ಪಡಿಬಹುದು. ನೀರಾವರಿ ಆಗಿದ್ರೆ 5 ಕ್ವಿಂಟಲ್ ದಿಂದ 7 ಕ್ವಿಂಟಲ್ ಬೀಜ. ಹೌದೌದು. ಮತ್ತೆ ಈಗ ನೀರಾವರಿ ಬೆಳೆಯಾಗಿ ಬೆಳೀತಾ ಇದ್ರೆ ಇದಕ್ಕಿಂತ ಹೆಚ್ಚು ಇಳುವರಿ, ಡಬಲ್ ಇಳುವರಿ ಬರ್ತದೆ ನೋಡ್ರಿ. ಸುಮಾರು 10-12 ಕ್ವಿಂಟಲ್ ಬರ್ತದೆ. ಆದ್ರಿಂದ ಸೊಪ್ಪಿಗಾಗಿ ಒಂದ್ ವೇಳೆ ನಾವೇನು ಬೆಳೆದ್ರೆ ಸುಮಾರು 8-10 ಟನ್ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. 8-10 ಟನ್ ಸೊಪ್ಪನ್ನು ನಿರೀಕ್ಷಿಸಿ ಪ್ರತಿ ಹೆಕ್ಟರಿಗೆ. ಹೇಗೆ ನಿಮಗೆ ಏನ ಅನ್ಸುತ್ತೆ, ರೈತರು ಕೊತ್ತಂಬರಿಯನ್ನ ಬೆಳೆಯುವಂತದ್ದು ಲಾಭ ಇದೆ ಅಂತೀರಾ? ಕೊತ್ತಂಬರಿ ಲಾಭ ಇದೆ. ನಾ ಹೇಳಿದ್ನಲ್ಲ, ಈಗ ಒಬ್ರು ಬೆಳಗಾವಿನಲ್ಲಿ ಬೆಳೆದಂತ ರೈತರು ಸುಮಾರು 3-4 ಲಕ್ಷದಿಂದ 12 ಲಕ್ಷದ ಮಾಡಿದಂತ ಹೇಳ್ತಾರೆ. 3-4 ಲಕ್ಷದವರೆಗೆ ಮಾಡ್ಕೊಂಡಿದ್ರೆ ಕಡಿಮೆ ಅಂತಂದ್ರೆ ತಮ್ಗೆ ಒಳ್ಳೆಯ ಲಾಭ ಬರ್ತದೆ. ಅಂದ್ರೆ ಒಳ್ಳೆ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿಕೊಡ್ಬೇಕು, ಸುಧಾರಿತ ಬೇಸಾಯ ಪದ್ಧತಿಗಳನ್ನ, ಸುಧಾರಿತ ತಳಿಗಳು, ತಳಿಗಳು ಕೂಡ ಸುವಾಸನೆಯುಕ್ತವಾದಂತ ತಳಿಗಳು ಕೂಡ ಇದಾವೆ. ನಾವು ಮೊದಲನೇದು ಏನಂತಂದ್ರೆ ಈ ವಿಶ್ವವಿದ್ಯಾಲಯಗಳಾಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಮೊದಲು ನಾವೇನಾದ್ರೂ ವೆರೈಟಿಗಳನ್ನ ರಿಲೀಸ್ ಮಾಡ್ಬೇಕಂತಂದ್ರೆ ಸುವಾಸನೆಯನ್ನು ಕೂಡ ನಾವು ಮೊದಲನೇದಾಗಿ ಗಮನದಲ್ಲಿ ಇರಿಸಿರ್ತೇವೆ. ಮತ್ತೀಗ ಕೊತ್ತಂಬರಿ ಒಮ್ಮೆ ಏನಾಗತ್ತೆ, ಬಹಳಷ್ಟು ಸೊಪ್ಪು ಭಯಂಕರ ಬಂದ್ಬಿಡ್ತದೆ, ಮಾರುಕಟ್ಟೆಯಲ್ಲಿ ಧಾರಣೆ ಇರೋದಿಲ್ಲ. ಅವಾಗ ಏನಿದನ್ನ ಸಂರಕ್ಷಣೆ ಯಾವ ರೀತಿ ಮಾಡಿಡಬಹುದು ಅಂತ ತಾವು? ಅಂತ ಒಂದು ಸಂದರ್ಭ ಬಂದಾಗ ನಾವೇನಂತಂದ್ರೆ ಈಗ ನಮ್ಮ ಭಾಗದಲ್ಲಿ ಅಂತೂ ಬಿಸಿಲು ಸಾಕಷ್ಟು ಇದೆ, ಅದನ್ನ ನೆರಳಲ್ಲೇ ಒಣಗಿಸ್ಕೊಂಡ್ರು ಕೂಡ ಸಾಕಾಗ್ತದೆ. ಅಥವಾ ಬಿಸಿಲಿನಲ್ಲಿ ಮೊದಲನೇ ದಿವಸ ಒಣಗಿಸಿ ನಂತರ ನೆರಳಲ್ಲೇ ಒಣಗಿಸ್ಕೊಂಡ್ಬಿಟ್ರೆ ಅದನ್ನ ನಾವು ಸಂರಕ್ಷಣೆ ಮಾಡಿಟ್ಕೋಬಹುದು. ಆ ಸೋಲಾರ್ ಡ್ರೈಯರ್ ಅಂತ ಬಂದಿದ್ದೇವೆ, ಸರ್ಕಾರ ಸಾಕಷ್ಟು ಅದಕ್ಕೆ ನಂತರ ಅನುದಾನ ಕೂಡ ಕೊಡ್ತಾ ಇದೆ. ಅಂತ ಸೋಲಾರ್ ಡ್ರೈಯರ್ಗಳನ್ನ ರೈತರು ಹಾಕೊಂಡ್ಬಿಟ್ಟು ಅದನ್ನ ನಾವು ಏನಾದರೂ ಒಣಗಿಸಿ ಇಟ್ಕೊಂಡ್ರೆ ಅಥವಾ ಯಾವ್ದಾದ್ರು ಒಂದು ಕಂಪ್ನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಅಥವಾ ತಾವೇ ಸ್ವಂತ ಮಾರಾಟ ಮಾಡಿದ್ರು ಕೂಡ ಹಾಕ್ತದೆ, ಏನ್ ತೊಂದರೆ ಇಲ್ಲ. ಈ ಕಾಳಿನಿಂದ ಕಾಳಿಗಂತೂ ಏನು ಯಾವುದೇ ನಾವು ಸಂರಕ್ಷಣೆ ಮಾಡಿಟ್ಕೋಬಹುದು. ಕಾಳು ಬೆಳೆ ಆಗಿದ್ರಂತೂ ಅದು ಸಾಂಬಾರ್ ಪದಾರ್ಥ ಆಗಿ ಹೊರದೇಶಕ್ಕೂ ರಫ್ತು ಆಗ್ತದೆ ನಮ್ಮ ದೇಶದಿಂದ, ಅದ್ರ ಬಗ್ಗೆ ಏನಾದರೂ ಏನ್ ತೊಂದರೆ ಇಲ್ಲ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ.

ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯದ ಪದ್ಧತಿ ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಿಸಿ ಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಬೇಕು. ಇನ್ನು ಮೆಣಸಿನಕಾಯಿ ಬೆಳೆಯುವಂಥ ರೈತ ಬಾಂಧವರಿಗೆ ಕೆಲವು ಸೂಚನೆಗಳು ಈ ರೀತಿಯಾಗಿವೆ. ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬೆಂಡಾಜಿಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಹತ್ತಿ ಬೆಳೆಯುವಂತಹ ರೈತ ಬಾಂಧವರಿಗೆ ಕೆಲವು ಸೂಚನೆಗಳು ಈ ರೀತಿಯಾಗಿವೆ, ಸಲಹೆಗಳು ಈ ರೀತಿಯಾಗಿವೆ. ರೈತ ಬಾಂಧವರೇ, ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿ ಲೀಟರ್ ಪೆರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿ ಲೀಟರ್ ಕ್ವಿಜೋಲೋಫಾಫ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬೆಳೆಯುವಂತಹ ರೈತ ಬಾಂಧವರಿಗೆ, ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳುವಿನ ನಿರ್ವಹಣೆಗೆ ಥೈಮೋಥೋಯೆಟ್ 30 EC 1.75 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡಾರ್ಮ್ಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರವನ್ನು ವಹಿಸಬೇಕು. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ತೊಗರಿ ಬೆಳೆಯುವಂತಹ ರೈತ ಬಾಂಧವರಿಗೆ, ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ಮಿಲಿಲೀಟರ್ ಥೈಕೋಫಾಲ್ 18.5 EC ಅಥವಾ 1.5 ಮಿಲಿಲೀಟರ್ ಆಕ್ಸಿಡೆಮಟಾನ್ ಮೀಥೈಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಜೈತೆ ಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ರೈತ ಬಾಂಧವರಿಗೆ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ ಕೇಳಿದ್ರಿ. ಈಗ ಕೇಳೋಣ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಈ ಕುರಿತು ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂಆಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನ್ಯೂಆಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನ್ಯೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ ನ್ಯೂಆಲ್ಗಿ. ನಾನು ಮಂಜುನಾಥ್ ಅತ್ತಿಗ್ನಹಳ್ಳಿ ಎಸ್ಲೂರು ಹೋಬಳಿ ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆ.

ಒಂದು ಕೆ ಜಿ ಬೀಜ ಅಂತಂದ್ರೆ ಎಷ್ಟು ಎಕರೆಗೆ ಅಥವಾ ಒಂದು ಎಕರೆಗೆ ಎಷ್ಟು ಕೆ ಜಿ ಬೀಜ ಬೇಕಾಗತ್ತೆ ಕರಿಬೇವು ಈ ರೀತಿ ಬೆಳಿಬೇಕಾದ್ರೆ? 40 ಕೆಜಿಲಿಂದ 50 ಕೆಜಿ 60 ಕೆಜಿ ತನಕ ಬೇಕಾಗುತ್ತೆ ರೀ ಬೀಜ ರೀ. ಹೇಗೆ ಬೀಜವನ್ನು ಏನಾದ್ರು ಉಪಚಾರ ಮಾಡ್ಬೇಕಾ, ಹಂಗೆ ನೇರವಾಗಿ ಸಾಲು ಕೊರೆದು ಬೀಜ ಹಾಕ್ಬೇಕಾ, ಎಷ್ಟು ಒಳಗೆ ಹಾಕ್ಬೇಕು, ಹೇಗೆ ಮಾಡ್ಬೇಕು?